ಬಿಲ್ಡಿಂಗ್ ನಾಗ ಪಾಗರ್ಸ್ ಹಾಕೊಂಡೇವ್ರಿ. ಆಮೇಲೆ ನಮ್ಮ ಸೋಲಾರ್ ಮೋಟರ್ ಅದಾವ ಸರ, ಸೋಲಾರ್ ಪ್ಯಾನಲ್ ಅವ್ ಕುಂದರ್ಸ್ಕೊಂಡೇವ್ರಿ. ಅವ್ರ ಮ್ಯಾಗ ನಾವೇನದ ಶೆಡ್ಡಿಗೆ ಅದು ನೀರು ಹೊಡ್ಕೋತೇವ್ರಿ, ಒಳಗೆಲ್ಲ ತಂಪು ಮಾಡ್ಕೊಂಡು ಅಷ್ಟೇ ಟೆಂಪ್ರೇಚರ್ ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ತೇವೆ ಸರ್. ಚಳಿಗಾಲದಾಗ ನನ್ನ ಕಿಟಕಿಗೆಲ್ಲ ನಾನು ಡೋರ್ ಹಚ್ಚಿನಿ ಸರ್, ವಿಂಡೋಗಳು ಕುಂದರ್ಸಿನ್ರಿ, ಪಡ್ಕ ಕುಂದರ್ಸಿ ಮುಚ್ಚತೀನಿ. ಮುಚ್ಚಿಸಿ ಒಳಗೆ ಸ್ವಲ್ಪ ಲೈಟ್ ಗೀಟ ಏನರ ಹಾಕಿ ಹೀಟ್ ಮಾಡ್ತೇವೆ ಸರ್. ಹಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಟೆಂಪ್ರೇಚರ್ ಹ್ಯೂಮಿಡಿಟಿ. ಮೇನ್ ಪ್ರಾಬ್ಲಮ್ ಅಂದ್ರೆ ರೇಷ್ಮೆ ಬೆಳೆಯೋದಕ್ಕೆ ಮೇನ್ ಮೂಲತ ಬೇಕಾಗಿದ್ದೆ ಹ್ಯೂಮಿಡಿಟಿ ಟೆಂಪ್ರೇಚರ್, ಎರಡ ಪ್ರಾಬ್ಲಮ್ ಮೇಂಟೈನ್ಸ್ ಮಾಡ್ಬೇಕು ಸರ್. ಅದೊಂದು ಮತ್ತೆ ನಮ್ಮ ತೋಟದಾಗ ಬೆಳೆಯುವಂತ ಸೊಪ್ಪು ಕ್ವಾಲಿಟಿ ಇತ್ತಪ್ಪ ಅಂದ್ರೆ ಯಾವ್ದು ಸಮಸ್ಯೆ ಬರಲ್ಲ ಸರ್ ರೇಷ್ಮೆಗೆ ಅಂತ. ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಹಿಪ್ಪುನೇರಳೆಯನ್ನು ಸಾವಯವ ಗೊಬ್ಬರ ಬಳಸಿನೇ ಬೆಳೆಸ್ತಾ ಇದ್ದೀರಿ, ಮತ್ತೆ ಅದಕ್ಕೆ ಔಷಧಿಗೆ ಔಷಧಿ ಏನು ಹೊಡೆಯಂಗಿಲ್ಲ? ಔಷಧ ಅಂದ್ರೆ ನಾವು ಥ್ರಿಪ್ಸ್ ಬಂದ್ರೆ ಅದು ರೋಗರ್ ಒಂದು ಹೊಡಿತೀವಿ ಸರ್, ಅದು ನಮ್ಮ ಆಫೀಸಿಂತರ ಶಿಫಾರಸ್ ಮಾಡ್ಯಾರ ಸರ್, ಅದು ಒಂದು ಹೊಡಿತೇವ್ರಿ. ಉಳಿದಿದ್ದು ಬಿಟ್ಟರೆ ನಾವೆಲ್ಲ ಇವನ್ನೇ ಆರ್ಗ್ಯಾನಿಕೇ ಮಾಡ್ತೀವಿ ಸರ್. ಗೋ ಕೃಪಾಮೃತಾರಿ, ಆಮೇಲೆ ವೇಸ್ಟ್ ಡಿ ಕಾಂಪೋಸ್ಟ್, ಆಮೇಲೆ ಇದು ಪೀಸ್ ಆಯಿಲ್ ಅಂತೇಳಿ ರೆಡಿ ಮಾಡ್ತೇವ್ರಿ, ಅದನ್ನೇ ಯೂಸ್ ಮಾಡ್ಕೊಂಡೇ ಮಾಡ್ತೀವಿ ಸರ್. ರಾಸಾಯನಿಕ ಯಾವುದೂ ಹಾಕಂಗಿಲ್ಲರಿ ನಾವು. ಈಗ ಹುಳುಗಳಿಗೆ ಮೇವು ಕೊಡೋದಿತ್ತು ಅಂತಂದ್ರೆ ಅದನ್ನು ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದೀರಿ, ಯಾವ ರೀತಿ ಕಟ್ ಮಾಡೋದಾಗಲಿ ಅಥವಾ ಅವುಗಳಿಗೆ ಯಾವ ರೀತಿ ಅವುಗಳನ್ನು ಫೀಡ್ ಮಾಡೋದು ಅಂದ್ರೆ ಸೊಪ್ಪು ನಾವು ಇಕ್ವಿಪ್ಮೆಂಟ್ ಎಲ್ಲ ನಮ್ಮ ಇದು ಟ್ರ್ಯಾಕ್ಟರ್ ಅದಾವ ಸರ್, ಟ್ರ್ಯಾಕ್ಟರ್ದಾಗೆ ತೊಗೊಂಬರ್ತೀವಿ ಸರ್. ಲೇಬರ್ ಅಂದ್ರೆ ಜಾಸ್ತಿ ವಜ್ಜಿನೂ ಆಗ್ತದೆ ಸರ್, ಅದು ಲೇಬರ್ ಕೆಲಸಕ್ಕೆ ಅಷ್ಟು ಹೊತ್ಕೊಂಬರೋದು ಆಗಂಗಿಲ್ಲ ಸರ್. ಟ್ರ್ಯಾಕ್ಟರ್ ಐತೆ ಸರ್ ನಮ್ದು, ಒಂದು 30 SP ಟ್ರ್ಯಾಕ್ಟರ್ ಐತೆ ರೀ, ಅದನ್ನು ಯೂಸ್ ಮಾಡಿ ಅದರಲ್ಲಿತ್ತರ ಟ್ರ್ಯಾಕ್ಟರ್ದಾಗ ಹೊತ್ಕೊಂಬಂದು ಹಾಕ್ತೇವೆ ರೀ. ಎರಡು ಟೈಮ್ ಸೊಪ್ಪು ಕೊಡ್ದ ಸರ್, ಬೆಳಗ್ಗೆ ಸಾಯಂಕಾಲ ನಾವೇ ಕೈಲೇ ಹಾಕೋತೀವಿ ರೀ ಸೊಪ್ಪು ರೀ. ಆಮೇಲೆ ಈಗ ನಾವು ಈ ಉಳಿದಿದ್ದು ವೇಸ್ಟೇಜ್ ಆದಂಥ ನಾವು ಸಾವಯವ ಮಾಡೋದಂತಂದ್ರೆ ನಮ್ಗೆ ಇದು ಗೊಬ್ಬರನೂ ಜಾಸ್ತಿ ಕೊಣಂಗಿಲ್ಲ ಸರ್. ನಾವು ಈಗ ಉಳಿದಿದ್ದು ಬೆಡ್ ಏನು ಉಳಿದಿರ್ತದೆ ಸರ್, ಆ ಬೆಡ್ನೇ ನಾವು ಹೊರಗೆ ತೆಗೆದೋಗದ್ಮೇಲೆ ನಾನು ಚಾಪ್ ಕಟ್ರ್ ತೊಗೊಂಡೀನಿ ಸರ್. ಚಾಪ್ ಕಟ್ರದಾಗೆ ಹಾಕಿಸಿದ್ರೆ ಅದನ್ನು ಪೌಡರ್ ಮಾಡ್ತೀನಿ ಸರ್. ಎರಡು ಬೆಳಿಗ್ಗೆ 1 ಎಕರೆ ಹೊಲಕ್ಕೆ ಆಗಷ್ಟು ಗೊಬ್ಬರ ಬರ್ತದೆ ಸರ್ ನಮ್ಗೆ, ಅದರದೇ ಗೊಬ್ಬರ ಹಾಕಿ ಇದು ಮಾಡ್ತೀವಿ ಸರ್. ನಾವು ಜಾಸ್ತಿ ಗೊಬ್ಬರನ ಹೊರಗಿನ ಗೊಬ್ಬರನೂ ಕೊಂಡಂಗಿಲ್ಲ ಸರ್ ನಾವು. ಆಮೇಲೆ ರಾಸಾಯನಿಕನೂ ಬಳಸಂಗಿಲ್ಲ ರೀ. ಆಮೇಲೆ ರಾಸಾಯನಿಕ ಬಳಸೋದಕ್ಕೆ ಮತ್ತು ಇದು ಆರ್ಗ್ಯಾನಿಕ್ ಬಳಸೋದಕ್ಕೆ ವ್ಯತ್ಯಾಸ ಏನದ ಅಂತಂದ್ರೆ, ನಂದು ರಾಸಾಯನಿಕ ಗೊಬ್ಬರ ಹಾಕೊಂಬಂದ್ರಿ 100 ಲಿಂಕ್ಸಿಗೆ 60-70 kg ಅಷ್ಟೇ ಬೆಳೀತಿತ್ತು ಸರ್. ಈಗ 80-90 kg ಬೆಳಿತೀನಿ ಸರ್ ನಾನು 100 ಲಿಂಕ್ಸಿಗೆ. ಇದಕ್ಕೆ ತೂಕನೂ ಜಾಸ್ತಿ ಬರ್ತದೆ ರೀ, ಆಮೇಲೆ ಗೂಡಿನ ಸೈಜು ಜಾಸ್ತಿ ಬರ್ತದೆ, ನಮ್ಗೆ ರೇಟ್ನೂ ಜಾಸ್ತಿ ಸಿಗ್ತದೆ ಸರ್. ಹಿಂಗಾಗಿ ಇದು ರಾಸಾಯನಿಕ ಬೆಳೆಸೋದಕ್ಕೆ ಆರ್ಗ್ಯಾನಿಕ್ಗೆ ಭಾಳ ವ್ಯತ್ಯಾಸ ಐತೆ ಸರ್. ಈಗ ನೀವು ಏನು ರೇಷ್ಮೆ ಹುಳ ಅದಾವಲ್ಲ, ಇವೇನು ಬ್ರೀಡ್ ಯಾವ್ದಾವ, ಏನು ಬಯೋಲ್ಟೈನ್ ಅದಾವ ಏನ್? CSR ಅಂತ ಹೇಳಿ ಬಯೋಲ್ಟೈನ್. ಹಾ ಸರ್, ಬಿಳಿ ಗೂಡೆ ಬೆಳಿತೀವಿ ಸರ್ ನಾವು. ಯಾಕಂದ್ರೆ ಸಿಬಿ ಕೂಡ ಸ್ವಲ್ಪ ಗೂಡ್ ಮೆತ್ತಗಾಗ್ತದೆ ಸರ್. ನಮ್ಗೆ ಇಲ್ಲಿಂದ ರಾಮನಗರ್ ಹೋಗ್ಬೇಕಂದ್ರೆ ಮಾರ್ಕೆಟ್ಗೆ ಹೋಗೋ ಪ್ರಾಬ್ಲಮ್, ಡಿಸ್ಟೆನ್ಸ್ ಜಾಸ್ತಿ ಆಯ್ತಲ್ಲ ಸರ್, ಗೂಡ್ ತಡಂಗಿಲ್ರಿ ಅಷ್ಟು ನಮ್ಗೆ. ಹಿಂಗಾಗಿ ನಾವು ಬಿಳಿದೇ ಬೆಳಿತೀವಿ ಸರ್. CSR CSR-00 ಅಂತೇಳಿ ಬಯೋಟನ್ ಕೂಡ ಬೆಳಿತೀವಿ ಸರ್. ಅದೇ ಚಲೋ ಅನ್ಸಿದೆ ಸರ್ ನಮ್ಗೆ. ಅಂದ್ರೆ ಕೆಲವೊಬ್ಬರಿಗೆ ಅದು ಇದು ವಜ್ ಅನಿಸ್ತದ ಸರ್, ಆದ್ರೆ ನಮ್ಗೆ ಇಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಾಗ ಯಾರು ನಾವು ಹಳದಿ ಕೂಡ ಬೆಳೆಯಂಗೇ ಇಲ್ಲ ಸರ್, ಬಿಳಿ ಕೂಡ ಬೆಳಿತೀವ್ರಿ ಇಲ್ಲಿ ರೈತರಿಗೆ. ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟೇವ್ರಿ ನಾವು. ಹ್ಞೂ ಸರ್. ಮತ್ತೆ ಅಲ್ಲಿ ಮಾರ್ಕೆಟ್ನೊಳಗೆ ಯಾವ್ದು ಡಿಮ್ಯಾಂಡ್ ಅದ? ಮಾರ್ಕೆಟ್ನಾಗೂ ಬಿಳಿ ಕೂಡ ರೇಟ್ ಜಾಸ್ತಿ ಐತೆ ಸರ್. ಇದಕ್ಕದಕ್ಕೆ ಒಂದು 100-150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. ಸಿಬಿ ಗುಡಿಗೆ ಬಿಳಿ ಗುಡಿಗೆ ಒಂದು 150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. ಇದು ಜಾಸ್ತಿ ಇರ್ತದೆ ಸರ್, ಅದು ಕಡಿಮೆ ಇರ್ತದೆ. ಒಟ್ಟು 1 ಎಕರೆಗೆ ಒಂದು ಲೆಕ್ಕ ಏನಾಗ್ತದೆ? 1 ಎಕರೆ ನಾವು ಮಾಡಬೇಕು ಅಂತಂದ್ರೆ ಅದರ ಖರ್ಚು ವೆಚ್ಚಗಳಾಯಿತು, ಆಮೇಲೆ ಅದರಿಂದ ಬರುವಂಥ ಆದಾಯ ಆಯಿತು, ಇಳುವರಿ ಆಯಿತು, ಏನು ಲೆಕ್ಕ ಇರ್ತದೆ? ಖರ್ಚು ಅಂದ್ರೆ ಸರ್ ನಾವು ಈಗ ಟೋಟಲ್ ಆಗಿ ಒಂದು ಬೆಳಿಗ್ಗೆಪ್ಪ ಅಂದ್ರೆ ಒಂದು 30,000 ರೂಪಾಯಿ ಖರ್ಚು ಬರ್ತದೆ ಸರ್. ಲೇಬರ್ ಬಂತು, ಅದರದ್ದು ಶೆಡ್ಡಿಂದು ತೊಳೆದು ಔಷಧ ಬಂತು ರೀ, ಎಲ್ಲ ನಮ್ದು ಹಾಕೋ ಗೊಬ್ಬರದ್ದು ಬಂತು, ಎಲ್ಲ ಬಂತು ರೀ. ಒಂದು ಬೆಳಿಗ್ಗೆ 30,000 ರೂಪಾಯಿ ಮೇಂಟೆನ್ಸ್ ಬರ್ತದೆ ಸರ್. ಅದರೊಳಗೆ ನಾವು ಅಷ್ಟು ಲೇಬರ್ ಮೇಂಟೆನ್ಸ್ ಯಾವ್ದು ಮಾಡಿದ್ರು ಲೇಬರ್ ಇಲ್ಲಾರ್ದಂತ ಈಗಿನ ಇದ್ರೊಳಗೆ ಆಗಂಗಿಲ್ಲ ಸರ್. ಹಿಂಗೆ ಹಾಕಿಸಿ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೇವೆ ಸರ್. ನಮ್ಗೆ ಇನ್ನು ನಾನು ಜಾಸ್ತಿನೇ ಹೇಳತ್ತೀನಿ ರೀ, ಯಾಕಂದ್ರೆ ರೈತರು ಒಬ್ಬೊಬ್ಬರು ಲೇಬರ್ ಮೇಲೆ ಮಾಡ್ತಿರ್ತಾರೆ ಸರ್. ನಾವು ಮನೆಯವ್ರು ಮಾಡ್ತೀವಿ, ನಮ್ಗೆ ಅಷ್ಟು ಖರ್ಚು ಬರೋಂಗಿಲ್ಲ ಸರ್. ಅದು ಒಂದು 20,000 ರೂಪಾಯಿ ಬರ್ತದೆ ಸರ್ ನಮಗೆ ಲೇಬರ್ದು, ಅದು ಕೂಡ್ಕಿಸಿಂದು. ಉಳಿದಿದ್ದೆಲ್ಲ ನಾವೇ ಮನೆಯವ್ರು ಮಾಡ್ಕೋತೀವಿ ಸರ್. ಒಳ್ಳೆ ಆದಾಯ ಇದೆ ಸರ್ ಇದ್ರೊಳಗೆ ಸರ್. ಈಗ ಮತ್ತೆ ನೀವು ನಿಮ್ಮ ಹಿಪ್ಪನೇರಳೆ ಬೇಸಾಯದೊಳಗೆ ಮಷಿನ್ಗಳನ್ನು ಉಪಯೋಗ ಮಾಡ್ತೀರಿ? ಹಾ ಸರ್, ಮಾಡ್ತೀವಿ ಸರ್. ನಂದು ಒಂದು 30 SP ಟ್ರ್ಯಾಕ್ಟರ್ ಐತೆ ಸರ್, ಒಂದು ಚಾಪ್ ಕಟ್ರ್ ಐತೆ ಸರ್, ಒಂದು ಪವರ್ ಟೇಲರ್ ಐತ್ರಿ. ಇವಿಷ್ಟೇ ಎಲ್ಲ ನಾನು ಇದು ಏನು ಮಾಡಿದ್ದೆಲ್ಲ ರೇಷ್ಮೆ ಮೇಲೆ ಮಾಡ್ಕೊಂಡಿನಿ ಸರ್ ನಾನು ರೀ. ಹಾಂ ಸರ್, ಮೊದಲು ಏನು ಇದ್ದಿದ್ದಿಲ್ಲ ರೀ ನಮ್ಮದು, ನಾವು ದುಡಿಕ ತಿನ್ನುಕ ಅಷ್ಟು ಒಂದು ಲೆಕ್ಕದಾಗಿದ್ದೇವೆ ಸರ್. ಇದು ರೇಷ್ಮೆ ಅಂತ ನಮ್ಗೆ ಒಳ್ಳೆ ಆದಾಯ ಅನ್ಸತ್ತೆ ಸರ್. ಈಗ ರೇಷ್ಮೆ ಅಂತೂ ಮುಖ್ಯ ಬೆಳೆ ನಿಮ್ಮದು, ಅದ್ರ ಜೊತೆಗೆ ಮತ್ತೆ ಏನೇನು ನೀವು ಬೆಳೀತಾ ಇದ್ದೀರಿ?

ಮಲ್ಲಮ್ಮ ಚಿನ್ನದ ಕೋಲೆ, ಹಸದಗಿ ಗಂಡನ ಹೆಸರು ಹೇಳೋದಕ್ಕೆ